ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಇರಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಮಣ್ಣಿನ ಮಗ ಇವತ್ತಿನ ಕಾರ್ಯಕ್ರಮದೊಳಗೆ ಕೃಷಿ ಯಂತ್ರೋಪಕರಣಗಳ ಆವಿಷ್ಕಾರಗಳಲ್ಲಿ ತೊಡಗಿರುವ ಕಲಬುರಗಿ ತಾಲೂಕಿನ ಹಾಳಸುಲ್ತಾನ್ಪುರ ಗ್ರಾಮದ ರೈತರಾದ ಶರಣಬಸಪ್ಪ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಒಬ್ಬ ಸಂಶೋಧಕ ರೈತ ನಮ್ಮ ಜೊತೆಗಿದ್ದಾರೆ. ತಮಗ ಗೊತ್ತು, ಅವರ ಸಂಶೋಧನೆಗಳ ಬಗ್ಗೆ ಗೊತ್ತು, ಅವರ ಹೊಸ ಹೊಸ ಯೋಚನೆಗಳು, ಅವರು ಹೊಲಕ್ಕೆ ಇಳಿಸಿದ್ದು ಕೂಡ ತಮಗ ಅನೇಕರಿಗೆ ಗೊತ್ತಿರಬಹುದು ಅಂತೇಳಿ ನಾವು ಭಾವಿಸಿವಿ. ಯಾಕಪ್ಪ ಅಂತಂದ್ರೆ ರೈತರ ನಡುವೆ ಅವರು ಕೆಲಸ ಮಾಡ್ತಾ ಇರುವಂತಹವರು, ರೈತರಿಗೆ ಯಾವ ಒಂದು ಸಾಧನ ಅನುಕೂಲ ಒದಗಿಸಿಕೊಡುತ್ತದ ಅನ್ನುವಂತಹದ್ದು ವಿಚಾರ ಮಾಡಿ ಅವರು ಅಂತಹ ಸಾಧನಗಳನ್ನ ಉಪಕರಣಗಳನ್ನ ತಯಾರು ಮಾಡಿ ರೈತರಿಗೆ ನೀಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯ ಸಮೀಪದ ಹಾಳ್ ಸುಲ್ತಾನ್ಪುರದ ಶರಣಬಸಪ್ಪ ಪಾಟೀಲ್ ಅವರು ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋ. ನಮಸ್ಕಾರ ಶರಣಬಸಪ್ಪ ಅವರೇ, ಹಾರ್ದಿಕವಾದಂತಹ ಸ್ವಾಗತ. ತಾವು ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದೀರಿ, ಉಪಕರಣಗಳನ್ನು ತಯಾರು ಮಾಡಿದ್ದೀರಿ, ಸಾಧನಗಳನ್ನು ತಯಾರು ಮಾಡಿದ್ದೀರಿ. ಅಂದಾಜು ಎಷ್ಟು ಇಲ್ಲಿ ತನಕ ರೈತರಿಗೆ ತಾವು ಕೊಡುಗೆ ಕೊಟ್ಟಿರಿ? ಸರ್, ನಿಮ್ಮಲ್ಲಿ ತೊಗರಿ ಕುಡಿ ಚೂಟದೊಂದು ಪ್ರೋಗ್ರಾಂ ಕೊಟ್ಟಾಗ್ರಿ, ಒಂದು ನಾಲ್ಕರಿಂದ ಐದು ಇನೋವೇಷನ್ ಇದ್ದು ಸರ್. ಇವತ್ತಿನ ದಿನ 25 ಇನೋವೇಷನ್ ಮಾಡಿದ್ದು ಸರ್. ಎಲ್ಲಾ ರೈತರಿಗೂ ಮತ್ತ ಅದ್ರ ಬಗ್ಗೆ ಫೀಡ್ಬ್ಯಾಕ್ ರೀ. ಮತ್ತೆ ನಮ್ದು ಯಾವ ಇನೋವೇಷನ್ ಮಾಡಿದ್ರು ಕೃಷಿ ವಿಜ್ಞಾನ ಕೇಂದ್ರದಾಗ ಹೋಗಿ ಅಲ್ಲಿ ತಾಂತ್ರಿಕ ಸಲಹೆ ಪಡೆದು ಮತ್ತದು ಏನ್ರೆ ಸರಿ ತಪ್ಪ ನೋಡ್ಕೊಂಡು ಮತ್ತ ಸರಿ ಮಾಡ್ಕೊಂಡು ರೈತರಿಗೆ ಮುಟ್ಟಿಸಲಿಸ್ತೀವಿ. ಈಗ ನಾವು ಸುಮಾರು ವರ್ಷಗಳ ಹಿಂದೆ ನೋಡಿದೀವಿ, ಕುಡಿ ಚೂಟು ಅಂತ ಒಂದು ಸಣ್ಣ ಸಾಧನ ಬ್ಯಾಟರಿ ಸ್ಪ್ರೇಯರ್ದಿಂದ ನೀವು ಮಾಡಿದ್ರಿ ಸರ್. 2010 ನಿಮ್ಮಲ್ಲಿ ಆಕಾಶವಾಣಿದಾಗ ಪ್ರೋಗ್ರಾಮ್ ಕೊಟ್ಟಾಗ್ರಿ. ಈ ಕುಡಿ ಚೂಟದು ಯಂತ್ರ ಪ್ರತಿಯೊಬ್ಬರು ಅಂಗಡಿಯಾಗ್ನು ಇಡಲ್ಗತ್ತಾರ ಸರ್, ಪ್ರತಿಯೊಬ್ಬರು ರೈತರನ್ನು ಯೂಸ್ ಮಾಡಲ್ಗತ್ತಾರ ಸರ್. ಒಂದೇ ಕುಡಿ ಚೂಟ ಮಷಿನ್ ದಿಂದ್ರಿ ಪರ್ ಒಂದ್ ಎಕರೆಕ್ 2.5-3 ಕ್ವಿಂಟಲ್ ಇಳುವರಿ ಹೆಚ್ಚಿಗೆ ಆಗತ್ತ ಸರ್. ಎಲ್ಲಾ ರೈತರಿಗೆ ಮುಟ್ಟೆ ಸರ್. ಈಗ ಆಕಾಶವಾಣಿ ಕೊಡುಗೆ ಅನ್ನೋದ ಸರ್, ಅದಕ್ಕೆ ಕೆವಿಕೆ ದಿಂದ ಅದ ಸರ್, ಎಲ್ಲ ಮಾಧ್ಯಮ ಮಿತ್ರದ ಸಪೋರ್ಟ್ ದಿಂದ ಬಹಳಷ್ಟು ರೈತರಿಗೆ ಯೂಸ್ ಮಾಡ್ಕೊಂಡ್ರಿ ಸರ್. ಅಂದಾಜು ಎಷ್ಟು ಜನ ಈ ಕುಡಿ ಚೂಟು ಯಂತ್ರವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಸರ್? ಸುಮಾರು ವರ್ಷಕ್ಕೆ 10,000-12,000 ರೈತರು ಮ್ಯಾಲೆ ಯೂಸ್ ಮಾಡ್ತಾರೆ ಸರ್. ಪ್ರತಿ ವರ್ಷ ಯಾಡಾಗವರ್ ಸರ್, ಹೊಸಬ್ರು ಹಳೆಯವರಂತೂ ಮಾಡೇ ಮಾಡ್ತಾರೆ ಸರ್. ಇದು ಏನಾಗಿದೆ ಸರ್, ನಾವು 24 ಇನೋವೇಷನ್ ಮಾಡಿದ್ರು ಯಾವ್ಕು ಪೇಟೆಂಟ್ ತಗೊಂಡಿಲ್ಲ ಸರ್. ಅಂದ್ರೆ ರೈತರಿಗೆ ನೇರವಾಗಿ ಸಿಗಿಲ್ಲಮ್ಮ ಉದ್ದೇಶ ಅದ ಸರ್ ನಂದು. ಆ ಪೇಟೆಂಟ್ ತೋಲಾರದಕ್ರಿ ಇವತ್ತಿನ ದಿನ ಮಹಾರಾಷ್ಟ್ರದಿಂದ ಅವು ಕಂಪನಿದು ಮಷಿನ್ಗಳು ತಯಾರು ಮಾಡಿ ಅವರೇ ಬಾಜಾರ್ ತುಂಬಾ ಎಲ್ಲ ದುಕಾನದಾಗ ಇಟ್ಟು ಮಾರಲ್ಗತ್ತಾರ ಸರ್. ನಾನೊಂದು ಬ್ಯಾರೆ ಕಂಪನಿದ ಮಷಿನ್ ತಂದು ನಾ ಕುಡಿ ಚೂಟದ ಮಾಡಿದಲ್ರಿ, ಅದೇ ಟೆಕ್ನಾಲಜಿ ಅವ್ರು ಯೂಸ್ ಮಾಡಿ ಎಲ್ಲಾ ರೈತರಿಗೆ ಸಿಗಂಗ್ ಮಾಡ್ಯಾರ ಸರ್. ಮಾರ್ಕೆಟ್ನಾಗ ಎಲ್ಲಾ ದುಕಾನಗಳದಾಗ ಸಿಗ್ತಾವ ಸರ್. ಪ್ರತಿಯೊಬ್ಬರು ಒಂದೊಂದು ಅಂಗಡಿದವರು 1,000-2,000 ಮಷಿನ್ ಮಾರಿದ್ವು ಅಂತ ಅವ್ರದಿಂದ ಫೀಡ್ಬ್ಯಾಕ್ ತಗೊಂಡು ನಾ ಹೇಳ್ತೀನಿ ಸರ್. ನನ್ನ ಬಲ್ಲಿ ಅಂತೂ ರೆಗ್ಯುಲರ್ ಆಗಿ ನಾವು ಹೊರಗೆಲ್ಲ ಕಳಿಸ್ತೇವೆ ಸರ್. ನಮ್ಗೆ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಎಲ್ಲ ರೈತರಿಗೆ ಮುಟ್ಟಿಸ್ತೀನಿ ಸರ್. ನೀವು ಹೆಂಗ್ ಮಾಡ್ತಾ ಇದ್ದೀರಿ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಮಾಡಬೇಕಲ್ಲ ಸರ್? ನಾವು ಏನ್ ಮಾಡ್ತೇವೆ ಅಂದ್ರೆ ನಾವು ಟೆಕ್ನಿಕಲಿ ಹೆಣ್ಗಳಿಗೆ ಇಟ್ಕೊಂಡಿದ್ದೇವೆ ಸರ್. ನಾವು ಯಾವುದೇ ಒಂದು ಹೊಸದು ಇನೋವೇಷನ್ ಮಾಡಿದೆ ಅಂದ್ರೆ ಅವ್ರಿಗೆ ಡಿಸೈನ್ ಕೊಟ್ಟು ಅವರು ರೆಡಿ ಮಾಡಿಕೊಡ್ತಾರೆ ಸರ್. ಅವ್ರಿಗೂ ಒಂದು ಉದ್ಯೋಗ ಹಚ್ಚದಂಗ ಆಗ್ತದ್ರಿ. ಅದು ನಾವು ಈ ಕಡೆ ನಾವು ನೋಡ್ಕೊಂಡಿಸಿ ಸೇಲ್ ಮಾಡ್ತೇವೆ ಸರ್. ಸಾಕಷ್ಟು ಡಿಮ್ಯಾಂಡ್ ಕೂಡ ಡಿಮ್ಯಾಂಡ್ ಅದ ಸರ್. ಪ್ರತಿ ವರ್ಷನೂ ಹೆಚ್ಚಾಗ್ತಾ ಇದೆ ಸರ್. ಶರಣಬಸಪ್ಪರ, ಈಗ ತಾವು 25 ಉಪಕರಣಗಳು ಹೇಳಿದ್ರಿ, ಯಾವ್ಯಾವ ಅನ್ನೋದ್ರ ಬಗ್ಗೆ ಹೇಳಬಹುದಾ ಸರ್? ನಳ ನೀರಾವರಿ ಒಂದ್ರಿ ಸರ್. ಈಗ ಕಡಿಮೆ ಖರ್ಚಿನ ಸೋಲಾರ್ ಫೆನ್ಸಿಂಗ್ ಸರ್. ಈ ಸೋಲಾರ್ ಫೆನ್ಸಿಂಗ್ ಅಂತಂದಾಗ ನಿಮ್ಗೆ ಬೇರೆ ಕಂಪನಿದವ್ರು ಅವಾಗ ನಮಗೆ 2009 ಬಹಳಷ್ಟು ರೇಟ್ ಹೆಚ್ಚಿಗೆ ತಗೊಂಡು ಇದು ಮಾಡ್ತೀರಿ ಸರ್. ಆ ಇನೋವೇಷನ್ ನಾವು ಮಾಡಿದೇವ್ರಿ, ಅದು ಎನರ್ಜರ್ದಾಗ ಏನದ ಅಂತೇಳಿ. ಕೃಷಿದಾಗ ಏನ್ರೀ ನಾವು ಮುಂದ್ ಬರ್ಬೇಕಾದ್ರೆ ಟೆಕ್ನಿಕಲಿ ಸ್ವಲ್ಪ ನಮ್ದೇ ಆದಂತದ್ದು ಇಂಥವೆಲ್ಲ ನಾವು ಮಾಡ್ಕೊಂಡ್ರೆ ಮುಂದ್ ಬರ್ಲಿಕ್ ಆಗ್ತದೆ ಸರ್. ನಾನದು 2 ಐಟಿಐ ಕಲ್ತ ಕೇಸಿಂದ್ರಿ, ಅದ್ರದಾಗ ಏನದಂತ ನೋಡ್ಕೊಂಡು ಮಷಿನ್ ನಾವೇ ರೆಡಿ ಮಾಡಿ ಕೇಸಿಂದ ಇವತ್ತಿನ ದಿನ 6,000 ರೈತರಿಗೆ ಕೊಟ್ಟಿನಿ ಸರ್ ಸೋಲಾರ್ ಫೆನ್ಸಿಂಗ್. ನಮ್ಮಲ್ಲಿ ಊರಿಗೆ ಬಂದು ಹೋಯ್ತಾರೆ ಸರ್ ಕಸ್ಟಮರ್. ನಮ್ ಎಲ್ಲ 24 ಐಟಮ್ ಅಂದ್ರೆ ನಾವು ಊರಂದೇ ಸೆಲ್ ಮಾಡ್ತೇವೆ ಸರ್. ನಾವು ಹಿಂಗ್ ಸಿಟಿದಾಗ ತಂದು ಅಂಗಡಿ ಇಟ್ಟು ನಾವು ಕೃಷಿಗೆ ದೂರ ಇಟ್ಟು ವ್ಯಾಪಾರ ಮಾಡಿಲ್ಲ ಸರ್. ರೈತರಿಗೆ ನೇರವಾಗಿ ಸಿಗಪ್ಲೇ ರೀ, ಅವ್ರಿಗೆ ತಿಳುವಳಿಕೆ ಕೊಟ್ಟು ನಾವೇ ಸ್ವತಃ ಹೋಗಿ ಇದು ಮಾಡ್ತೇವೆ ಸರ್. ಈಗ ಸೋಲಾರ್ ಫೆನ್ಸಿಂಗ್ ಐತ್ರಿ, ಕುಡಿ ಚೂಟ ತೊಗರಿದ್ರಿ, ಫಸ್ಟ್ ನಿಮ್ಮಲ್ಲೇ ಕಾರ್ಯಕ್ರಮ ಕೊಟ್ಟು ನಿಮ್ ಆಕಾಶವಾಣಿ ಕೇಂದ್ರದಾಗೆ ಕಟ್ ಮಾಡಿ ತೋರಿಸಿದ್ರಿ ಸರ್. ಅದು ಸಿಕ್ಕಾಪಟ್ಟೆ ಹೈಲೈಟ್ ಆಯ್ತು ಸರ್. ಈಗ ಅದು ಆದ ಬಳಿಕ ಹೊಸ ಮಾದರಿಯ ಗೋಬರ್ ಗ್ಯಾಸ್ ಮಾಡಿದೆ ಸರ್. ಈಗ ಸುಲಭವಾಗಿ ನವಣಿ ಅಕ್ಕಿ ಮಾಡೋದು ಸರ್. ನಮ್ ರೂಳಿ ಮೇಡಮ್ ಅವ್ರು ಇದ್ದಾಗ್ರಿ ನಮ್ ಕೃಷಿ ವಿಜ್ಞಾನ ಕೇಂದ್ರದಾಗ, ಅಕ್ಕಿದು ಸಮಸ್ಯೆ ಏನ್ ಹೊಂಟಿತ್ತು ಸರ್ ಕಿರುಧಾನ್ಯಗಳದಾಗ್ರಿ, ಇವತ್ತಿನ ದಿನ ಅವು ಊಟ ಮಾಡೋದ್ರದಿಂದ ಬಿಪಿ ಶುಗರ್ ಎಲ್ಲ ಕಂಟ್ರೋಲ್ ಆಗತ್ತರಿ. ಅಕ್ಕಿ ಮಾಡಿ ತಂದು ಮನೆಗಿಟ್ರ ಹುಳ ಆಲ್ಗತ್ತೀವಿ ಸರ್. ಅದ್ರ ಸಲುವಾಗಿ ಏನ್ ಸಾಧನ ಮಾಡಮ್ ಅಂತೇಳಿ ಅವರು ನಾವು ಕೂಡ್ಕೇಸಿಂದ ಅಲ್ಲಿ ಕೆವಿಕೆದಾಗ ಮಾತಾಡದಾಗ್ರಿ, ನಾನೇನ್ ಮಾಡೋದು ಸರ್, ಒಂದ್ ಮಿಕ್ಸರ್ಕ ಬ್ಲೇಡ್ ಸ್ಯಾರ್ಪಿದ್ದೀವಿ ಮಣ್ಣು ಮಾಡಿ ಮೇಡಮ್ ಅವ್ರ ಎದುರು ಅಕ್ಕಿ ಮಾಡಿ ತೋರಿಸಿದ್ರಿ. ಫಸ್ಟ್ ಕ್ಲಾಸ್ ಅಕ್ಕಿ ಅದು ಸರ್. 3 ಧಾನ್ಯಗಳು ಅಕ್ಕಿ ಆತಾವ ಸರ್, ನವಣಿ ಸಾವೆ ಆರ್ಕ 3 ಧಾನ್ಯಗಳು ಡೈರೆಕ್ಟ್ ಮನೆಗೆ ಅಕ್ಕಿ ಮಾಡಬಹುದ್ರಿ. ಈ ಅಕ್ಕಿ ಮನೆಗೆ ಮಾಡೋದ್ರದಿಂದ ಏನ್ ಬೆನಿಫಿಟ್ ಅದ ಅಂದ್ರೆ ಸರ್, ನಾವು ಬಾಜಾರದಂತಂದ್ರೆ ಹುಳ ಆಗ್ತಾವ ಸರ್ ಅವು. ಇವು ನಮ್ಮ ಏನಾಗ್ತಾವ್ರಿ ಡೈರೆಕ್ಟ್ ಆಗಿ ಅಕ್ಕಿ ಅಲ್ಲೇ ಮಾಡಬಹುದು ಸರ್. ಹಂಗಾಗಿ ಅಂದ್ರೆ ನಾವು 1/4 ಕ್ವಿಂಟಲ್ ನವಣಿ ತಂದೆ ಅಂದ್ರೆ ನಮಗ 2-3 ವರ್ಷನೂ ನಾವು ಇಟ್ಟರು ಹುಳ ಆಗಲ್ಲ ಸರ್. ಅದರದು ರೇಟ್ ಕಮ್ಮಿ ಸಿಗ್ತಾವ ಸರ್. ಅಕ್ಕಿ ಮಾಡಿದ್ದು ಡೈರೆಕ್ಟ್ ಆಗಿ 120 ರೂಪಾಯಿ ಕಿಲೋ ಇದ್ರೆ, ನವಣಿ ತಂದ್ರೆ 30-40 ರೂಪಾಯಿ ಕೆಜಿದಾಗ ಬರ್ತಾವ ಸರ್. ಅದು ಬಹಳ ರೈತರಿಗೂ ಯೂಸ್ ಆಗ್ಯದ ಸರ್. ನಾ ರೂಳಿ ಮೇಡಮ್ ಅವ್ರ ಇದ್ದಾಗ ಅವರಿಗೆಲ್ಲ ತೋರಿಸಿ ಮಾಡಿ ಇದು ಮಾಡಿ ಕೊಟ್ಟಿದ್ದಾವ ಸರ್. ಅವಾಗ ಈಗ್ನು ಅವು ಬ್ಲೇಡ್ಗಳನ್ನ ಮಾರ್ತೀನಿ ಸರ್. ಈಗ ಹೊಸ ಮಾದರಿಯ ಕಳೆ ತೆಗೆಯುವ ವಿಧಾನ ಮಾಡಿದವು ಸರ್. ಈ ಕುರ್ಪಿಗೆ ರೀ ನಾರ್ಮಲ್ ಆಗಿ ಹೆಣ್ಮಕ್ಳು ಕುಂತ ತೆಗಿತಾರ್ರಿ, ನಾವೇನ್ ಮಾಡ್ತೇವ ಸರ್ ಅದಕ್ಕೆ ಬಿದಿರ್ ಕಟ್ಟಿಗೆ ಹಾಕೊಂಡು ನಾವು ಗಂಡಸ್ ಮಕ್ಕಳನ್ನು ಸರಿ ತೆಗೆ ಅಪ್ಲೈ ಮಾಡೀನಿ ಸರ್. ಈ ಕಡಿಮೆ ಖರ್ಚಿನ ಮೋಟಾರ್ ಟೈಮರ್ ರೀ ಸರ್, ನಾವು ನೀರು ಉಳಿಸೋ ಸಲುವಾಗಿ ಸರ್. ಈ ಕಂಪ್ಯೂಟರ್ ಸಿಸ್ಟಮ್ ಹೋದ್ರೆ 1.5 ಲಕ್ಷ ರೂಪಾಯಿ 1 ಎಕರೆಗೆ ಬೇಕು ಸರ್. ನಾ ಬರೇ 1,000 ಟೈಮರ್ ಮಾಡೀನಿ ಸರ್. ಅದು ಅಂದ್ರೆ ಒಂದ್ ಬಕೆಟ್ನಾಗ ಸ್ವಿಚ್ ಹಾಕೇಸಿಂದ್ರಿ ಟೈಮರ್ ಮಾಡೀನಿ ಸರ್. ಅದು ನಿರ್ದಿಷ್ಟವಾದ ನೀರು ಪರ್ ಗಂಟೆ ಎಷ್ಟು ನೀರು ಹೋಗ್ಬೇಕು ಅಷ್ಟೇ ಹೋಗಿ ಬಂದಾಗ್ತದೆ ಸರ್. ಅದು ಆತರ ಟೆಕ್ನಿಕಲ್ ಮಾಡೀನಿ ಸರ್. ಈಗ ಹಕ್ಕಿ ಓಡಿಸುವ ಸೈರನ್ ಸರ್, ಹೊರಗೆಲ್ಲ ನಾವು ಹಕ್ಕಿ ಓಡಿಸುವ ಸೈರನ್ ಅಂತಂದಾಗ ಒಬ್ರು ಬೇರೆ ಕಡೆದು ಮಾಡಿ 15,000-20,000 ಮಾರಲ್ಗತ್ತಾರ ಸರ್. ನಂದು ಒಂದು ಹೊಸದು ಇನೋವೇಷನ್ ಮಾಡಿ ನಾ 1250 ಬಿಜಾಪುರ ಸೈಡ್ 1,000-2,000 ಸೈರನ್ ಕೊಟ್ಟಿನಿ ಸರ್. 1250 ಅದಕ್ಕೆ ಈಗ ರೀಸೆಂಟ್ ಆಗಿ ಒಂದು ಇನೋವೇಷನ್ ಮಾಡೀನಿ ಸರ್. ಈಗ ಬಂಡಿಗಳ ಮೇಲೆ ಮೈಕ್ ಇರ್ತಾವಲ್ ಸರ್, ಅವು ಬ್ಯಾಕಪ್ ಬರ್ಲಾಗಿವ್ ಸರ್. ಬ್ಯಾಟರಿ ಕಡಿಮೆ ಬೀಳಲ್ಗತ್ರಿ. ನಾವು ಎಲ್ಲಿ ಯಾವ ಅಂಗಡಿಯಾಗ ಹೋದ್ರು ಸೋಲಾರ್ ಕನ್ವರ್ಟ್ ಮಾಡ್ಕೊಡ್ರಿ ಅಂದ್ರೆ ಯಾರು ಮಾಡಿಲ್ಲ ಸರ್. ಅದಕ್ಕೆ ನಾನ್ ರಿಸ್ಕ್ ತಗೊಂಡು ಮನೆಗೆ ಒಂದು ಮಷಿನ್ ಒಯ್ದ್ರಿ, ಇದು ಎಷ್ಟು ವ್ಯಾಟ್ ಮೇಲೆ ಕರೆಂಟ್ ಕೊಟ್ಟರೆ ಇದು ಸುಡಲ್ಲ ಮತ್ತೆ ಹ್ಯಾಂಗ್ ಮಾಡಬೇಕು ಅಂತೇಳಿ ಅಂತ 300 ಪ್ಯಾನಲ್ ರೆಡಿ ಮಾಡಿಸಿನ ಸರ್. ಅವಕ್ಕೆ ಸೂಟೇಬಲ್ ಆಗಪ್ಲೆ ಸೋಲಾರ್ ಪ್ಯಾನಲ್ ಹಾಕೊಂಡಿನಿ ಸರ್. ಬೆಳಿಗ್ಗೆ ನಿಂದ ಸಾಯಂಕಾಲ ತನ ಅದು ಟೂನ್ಸ್ ಬರ್ತದ್ರಿ. ಈಗ ಇನ್ನೊಂದೇನದ ಸರ್, ಒಂದ್ 48 ಹಕ್ಕಿಗಳದು ಮೆಮೊರಿ ಪೆಂಡ್ರ ಹಾಕಿನಿ ಸರ್. ಅದು ಹಾಕ್ಬಿಟ್ರೆ ಆಯ್ತು ಸರ್, ಅಂದ್ರೆ ಅವಕ್ಕೆ ಪಕ್ಷಿಗಳು ಅವಕ್ಕೆ ಅಡಾಪ್ಟ್ ಆಗಲ್ರಿ, ಬೇರೆ ಬೇರೆ ಟೂನ್ಸ್ ಬರ್ತಾ ಇರ್ತಾವ ಸರ್. ಬೆಳಿಗ್ಗೆ ನಿಂದ ಸಾಯಂಕಾಲ ತಾನ ಬರ್ತದ ಸರ್. ಇದು ಹೊಸ ಇನೋವೇಷನ್ ಮಾಡಿದ್ ಸರ್, ಅದಕ್ಕೆ ಮಾಡಿಫೈ ಆಗಿ ಮಾಡಿದ್ರಿ ಸರ್. ಇದು ಪ್ರಯೋಗ ಮಾಡಿ ನೋಡಿರಿ ನೀವು? ಮಾಡಿನ್ ಸರ್. ಈಗ ಮತ್ತ ನಮ್ ಆನಂದ ನಾಯಕ್ ಸರ್ ಗೂ ಕೊಟ್ಟಿದ್ದೆವು ಸರ್, ಕೆವಿಕೆದಾಗಿದ್ದವರಿಗೆ, ಅವ್ರ ಹೊಲದಾಗ್ನು ಹಾಕ್ಯಾರ ಸರ್. ಅದು ಸದ್ಯ ಅದು ರೀಸೆಂಟ್ ಇನೋವೇಷನ್ ಬಹಳ ಯಶಸ್ವಿ. ಯಶಸ್ವಿ ಅದ ಸರ್ ಅದು. ಈಗ ನಿಂಬೆ ಹಣ್ಣಿಂದು ಪ್ಯಾಕೇಜ್ ಸಿಸ್ಟಮ್ ಮಾಡಿದ್ವ ಸರ್. ಅವು ಪ್ಯಾಕ್ ಮಾಡೋ ಸಲುವಾಗಿ ತರ ಮನುಷ್ಯರು ಒಬ್ರು ಚೀಲ ಹಿಡಿದು ಮಾಡ್ತಾರಲ್ ಸರ್. ಅದು ನಾವು 3 ಕಟ್ಟಿಗೆ ತಗೊಂಡು ಹಿಂಗ ಕುದುರೆ ಕಟ್ಟಿಗೆ ಅಂತೇಳಿ ಹಿಡಿಸ್ತೀರ ನೋಡ್ ಸರ್, ಹಿಂದಕ್ಕೆ ಗಾಡಿಗೆ ಆತರ ಇಟ್ಟು ಅದ್ರಾಗ 3 ಕೊಂಡಿ ಒಂದೊಂದು ಹಾಕಿದ್ರೆ ಒಬ್ರು ಹಿಡಿಯ ತಪ್ಪತ್ತೆ ಸರ್. ನಿಂಬೆ ಹಣ್ಣಿಂದು ಪ್ಯಾಕ್ ಮಾಡೋ ಸಲುವಾಗಿ ಸರ್ PVC ಪೈಪಿನ ಸೊಲ್ಯೂಷನ್ ಸಿಗ್ತಿತ್ತು ಸರ್, HDPE ಪೈಪಿನ ಸಿಗ್ತಿದಿಲ್ಲ ಸರ್. ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ ಸರ್, HDPE ಪೈಪ್ ಜೋಡಣೆ ಮಾಡೋ ಸಲುವಾಗಿ ಒಂದ್ ಹಂಚ್ ಇಟ್ಟಿಗೆಸಿನ ಕಾಸಿನೂ ನಾವು ಮನೆಗ ಅವ್ ಎರಡು ಜಾಯಿಂಟ್ ಸೇಮ್ ಆಗಿ ಜಾಯಿಂಟ್ ಮಾಡಬಹುದು ಸರ್. ಇವೆಲ್ಲ ಇನೋವೇಷನ್ಗಳು ನಮ್ಮಲ್ಲಿ ಡೈರೆಕ್ಟ್ ರೈತರು ಬಂದ್ರೆ ನೇರವಾಗಿ ಸಿಗ್ತಾವ ಸರ್. ಅವ್ರಿಗೂ ಹೇಳ್ತೇವೆ ಸರ್, ಎಲ್ಲ ನಮ್ಮ ಹೊಲದಾಗ ಅಳವಡಿಸಿಕೊಂಡಿದ್ದಾವ ಸರ್. ಇವತ್ತಿನ ದಿನ ರೈತರಿಗೆ ಏನ್ ಸಮಸ್ಯೆ ಅದ ಸರ್, ಕರೆಂಟಿನ ಸಮಸ್ಯೆ ಅದ ಸರ್. ಈಗ IPSAT ಲೈನ್ ಬರೀ 6-7 ಗಂಟೆ ಕೊಡಲ್ಗತ್ತಾರ ಸರ್. ಸಿಕ್ಕಾಪಟ್ಟಿ ಕರೆಂಟಿನ ಮೇಲೆ ಲೋಡ್ ಹೆಚ್ಚಿಗದ ಸರ್, ಮೋಟರ್ಗಳು ಹೆಚ್ಚಿಗೆ ಆಗ್ಯಾವ ಸರ್. ಇನ್ನೊಂದೇನದ ಸರ್, ರೈತರು 6 ನಂಬರ್ ತೋಲಾರದೆ TC ಮೇಲೆ ಹೆಚ್ಚಿಗೆ ಲೋಡ್ ಹಾಕಲ್ಗತ್ತಾರ ಸರ್. ಅಂದ್ರೆ ಅವ್ರ ಮೋಟರ್ ಸುಡೋದಾಗಲಿ ಇಂಥವು ಹೊಲಗೊಳದಾಗ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗತ್ತವ ಸರ್. ಈಗ ಯಾರೇ ಕೇಳಿದ್ರೆ ಏನಾತಾರ, ನಿಮ್ದು ಮನಿದದ ಏನಂತ ಕೇಳ್ತಾರ ಸರ್ ಕರೆಂಟ್. ಹಂಗಾಗಿ ಈ ನಾನು ಏನ್ ಮಾಡೀನಿ ಸರ್, ಕಂಪ್ಲೀಟ್ ಸೋಲಾರ್ ಕನ್ವರ್ಟ್ ಆಗಿನ ಸರ್. ನಂದು ಹೊಸು ಇನೋವೇಶನ್ ಸೋಲಾರ್ ಮೇಲೆ ಮಾಡೀನಿ ಸರ್. 7 ವರ್ಷ ಆಯ್ತು ಸರ್ ನಮ್ಮಲ್ಲಿ. ಮನೆಗೆ ಒಂದು 5 ಮಿನಿಟ್ ಕರೆಂಟ್ ಹೋಗಿದ್ ಗೊತ್ತಿಲ್ರಿ. ಮನೆಗೆ 3 ಕಿಲೋವ್ಯಾಟ್ ಕರೆಂಟ್ ಯೂಸ್ ಮಾಡ್ತೇನೆ ಸರ್. 4 ಸೋಲಾರ್ ಪಂಪ್ ಸೆಟ್ ಅವ ಸರ್. ಸೋಲಾರ್ನಾಗ ಬೇರೆ ಕಂಪ್ನಿದವರೆಲ್ಲ ರೆಡಿ ಮಾಡಿವಕ್ಕ ನನ್ನ ಬಳಿ ಮತ್ತೆ ಇನೋವೇಶನ್ ಮಾಡೀನಿ ಸರ್. ಈಗ ಅದರದಾಗ ಏನ್ ಫೀಲ್ಡ್ ಬ್ಯಾಕ್ ಹೊಂಟಿತ್ತಂದ್ರೆ ಸರ್, ಸ್ವಲ್ಪ ಮಾಡಾದಾಗ ನೀರು ಕಮ್ಮಿ ಬರ್ತಿದ್ರಿ, ಅದನ್ನೆಲ್ಲ ಸರಿ ಮಾಡ್ಕೊಂಡಿನಿ ಸರ್. ಈಗ ಬೇರೆ ಅವ್ರದೇ ಮೋಟರ್ ಕಂಪ್ನಿದೇ ಹಾಕಿದ್ರೆ ನಡೀತೀವಿ ಸರ್, ಬೇರೆ ಮೋಟರ್ ನಡೀತಿದ್ದಿಲ್ಲರಿ, ಅದಕ್ಕೆಲ್ಲ ನಡೆಪ್ಲೇ ಮಾಡ್ಕೊಂಡಿನಿ ಸರ್. ಅವು ಪೆನಲ್ಗೊಳದಾಗ ವೋಲ್ಟೇಜ್ ಹೆಚ್ಚು ಮಾಡಿ ಎಂಪರ್ ಇದು ಮಾಡಿಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾವು ಕಂಪ್ಲೀಟ್ ಏನ್ ಇನೋವೇಶನ್ ಮಾಡಿದ್ರು ಸೋಲಾರ್ಗೆ ಕನ್ವರ್ಟ್ ಆಗಿನ ಸರ್. ಇವತ್ತಿನ ದಿನ ನಮ್ಮಲ್ಲಿ ಕರೆಂಟ್ ಹೋತಾವ್ ಅನ್ನೋದು ಗೊತ್ತಿಲ್ಲ ಸರ್. ಸೋಲಾರ್ದಿಂದ ನಾವು ಮಾಡೋದ್ರದಿಂದ ಸರ್ ನಮ್ದು ಇಳುವರಿದಾಗ 30% ಹೆಚ್ಚಿಗೆ ಸರ್ ನಂದು. ಯಾಕಂತ ಕೇಳ್ರಿ ಸರ್, ನೀವು ಕರೆಂಟ್ ಅವ ಅಂತೇಳಿ ಹೆಚ್ಚಿಗೆ ನೀರು ಕೊಡ್ತೇವ್ರಿ. ಕರೆಂಟ್ ಹೋಯ್ತು ಅಂದ್ರೆ ಪ್ರಾಬ್ಲಮ್ ಆಯ್ತು ಅಂದ್ರೆ ನೀರು ಕೊಡಲ್ಲ ಸರ್. ಈ ಸೋಲಾರ್ ಎನರ್ಜಿ ಹಂಗಲ್ಲ ಸರ್, ಕಂಟಿನ್ಯೂ ಸೂರ್ಯ ಬರ್ತಾನ್ರಿ, ನೀರ್ ಸಿಗ್ತಾರ್ರಿ ಬೆಳಿಗ್ಗೆ. ಹಂಗಾಗಿ ನಾವು ಅತಿನೂ ಕೊಡೋದಾಗಲ್ಲ ಸರ್, ನೀರ್ನು ಉಳಿಸ್ದಂಗ ಆತರಿ, ನಮ್ ಬೆಳೆನೂ ಚಲೋ ತೆಗ್ದಂಗ ಆತ ಸರ್. ಈರುಳ್ಳಿ ಸಂಗ್ರಹಣೆ ಮಾಡೋ ಸಲುವಾಗಿ ಇದು ಮಾಡಿನ ಸರ್. ಈರುಳ್ಳಿ ರೇಟ್ ಬಿತ್ತಂದ್ರಿ, ನಾವು ಸಿಟಿದಾಗಲಿ ಹಳ್ಳಿದಾಗಲಿ ಸರ್, ಒಂದ್ ಕ್ವಿಂಟಲ್ ಒಯ್ದು ಈರುಳ್ಳಿ ಇಟ್ಟೆವು ಮನೆಯಾಗ ಅಂದ್ರಿ, ಒಂದ್ ಸಣ್ಣದಾಗೆ ಒಂದು 4x4 ಜಾಗ ಹಿಡಿತದ ಸರ್. ಅದ್ರ ಬದಲಾಗಿ ಅವು ಹಾರ್ಡ್ವೇರ್ ದುಕಾನದಾಗ ಜಾಲಿ ಸಿಗ್ತಾವ ಸರ್. ಆ ಜಾಲಿ ರೌಂಡ್ ಮಾಡಿ ನಾವು ಹಾಕದೇವ ಅಂದ್ರಿ, ನಾವು 6 ತಿಂಗಳ ಉಳ್ಳಾಗಡ್ಡಿ ಇಟ್ಟರು ಕೆಡಲ್ ಸರ್. ಒಂದ್ ಜಾಲಿದಾಗ 2 ಕ್ವಿಂಟಲ್ ಉಳ್ಳಾಗಡ್ಡಿ ಹಿಡಿತಾವ ಸರ್. ಕಡಿಮೆ ರೇಟ್ ಇದ್ದಾಗ ಆ ತರ ನಾವು ಈರುಳ್ಳಿ ಸಂಗ್ರಹಣೆ ಮಾಡ್ಕೊಂಡೇವ ಎಲ್ಲರ ಮನೆಯಾಗ ಅಂದ್ರೆ, ಇನ್ನು ಮಾರ್ಕೆಟ್ನಾಗ ರೇಟ್ನು ಬರ್ತದ ಸರ್. ಕಡಿಮೆ ರೇಟ್ ಇದ್ದಾಗ ಸಂಗ್ರಹಣೆ ಮಾಡಲ್ರಿ, ಕೆಡ್ತಾವ ಅಂತೇಳಿ ಅವು ಮಾಡ್ಕೊಂಡಿನ ಸರ್. ಅವು ಅದು ಎಲ್ಲ ರೈತರಿಗೆ ಹೇಳ್ತೇನೆ ಸರ್. ಈ ಬೆಳೆ ಉಳಿಕೆ ಸಂಗ್ರಹಣ ದಿಂಡ್ ಮಾಡಿದವ ಸರ್. ಈ ಕಸ ಅದು ಏನ್ ಮಾಡ್ತಾರ ಸರ್, ರೈತರು ಎಲ್ಲ ಸುಡ್ತಾರ ಸರ್. ನಾವು ಇವತ್ತಿನ ದಿನ ಆರ್ಗ್ಯಾನಿಕ್ ಕೃಷಿಗೆ ಒತ್ತು ಕೊಡೋದ ಸರ್ ಬಹಳ ಇಂಪಾರ್ಟೆಂಟ್ ಅದ ಸರ್. ಈಗ ಏನ್ ಮಾಡ್ತಾರೆ, ಹೊರಗಿಂದೆಲ್ಲ ರಾಸಾಯನಿಕ ತಂದು ಹಾಕೋದು, ಇದ್ದು ಹೊಲ ಸ್ವಚ್ಛ ಕಾಣಲಿ ಅಂತೇಳಿ ಎಲ್ಲ ಕಸ ಗಾಳಿ ಮಾಡಿ ಸುಡ್ತಾರ ಸರ್. ನಾವು ಆತರ ಮಾಡ್ಲಾರ್ದಂಗೆ ಎತ್ತುಗಳಿಗೆ ಕಟ್ಟೆ ಅದು ಎಲ್ಲ ಕಸ ಒಂದ್ ಕಡೆ ಕಲೆಕ್ಟ್ ಮಾಡಿ ಎಲ್ಲೆಲ್ಲಿ ತೆಗ್ ಬರ್ತದ ನಮ್ದು ಎರೆಹುಳ ತೊಟ್ಟಿಗೆ ಅದೆಲ್ಲ ಯೂಸ್ ಮಾಡಿಕೊಂಡು ಅದೇ ಗೊಬ್ಬರ ಮಾಡ್ತೇವೆ ಸರ್, ಕಸದಿಂದ ರಸ ಮಾಡ್ತೇವೆ ಸರ್. ಅಂತವು ಸರಳಾಗಿ ಕಳೆಗಳು ಗೊಳೆ ಮಾಡಪ್ಲೆ ದಿಂಡ್ ಮಾಡಿದವು ಸರ್. ಈಗ ನಮ್ ಬೋರ್ವೆಲ್ದಾಗ ನೀರ್ ಕಡಿಮೆ ಇದ್ದು ಅಂದ್ರೂ ನಾವು ಒಂದೇ ಲೆವೆಲ್ ನೀರ್ ಬರಪ್ಲೆ ಮಾಡೀನಿ ಸರ್. ಅಂದ್ರೆ ಇಲ್ಲಿ ಏನಾಗ್ತದೆ ಸರ್, ನೀರ್ ಕಡಿಮೆ ಇತ್ತು ಅಂದ್ರೆ ಡ್ರಿಪ್ ನಡೆಸಬೇಕಂದ್ರಿ, ಒಂದ್ ಸೈಡ್ ನೀರ್ ಹೆಚ್ಚಿಗೆ ಹೋಗ್ತಾವ್ರಿ, ಒಂದ್ ಕಡೆ ಒಟ್ಟ ಹೋಗಲ್ ಸರ್, ಆ ನೀರ್ ಗ್ಯಾಪ್ ಬರೋದ್ರಿಂದ. ಮತ್ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಗ್ತದ ಸರ್, ಡ್ರೈ ರನ್ ಆಯ್ತು ಅಂದ್ರೆ ಎಂಪ್ಲರ್ ಹಾಳಾತಾವ್ ಸರ್, ಒಳಗಿಂದ ಮೋಟರ್ ಬಾರ್ ಬಾರ್ ರಿಪೇರಿ ಬರ್ತದ ಸರ್. ಅದು ತಪ್ಪಿಸ ಸಲುವಾಗಿ ಏನ್ ಮಾಡೀನಿ ಸರ್, ಅದೇ ಬೋರ್ವೆಲ್ದ ನೀರು ವಾಪಸ್ ಕೊಟ್ಟು ಕಂಟಿನ್ಯೂ ನೀರ್ ಸಿಗಪ್ಲೆ ಮಾಡೀನಿ ಸರ್. ನಂದು 3 ಕಿಲೋಮೀಟರ್ ನೀರ್ ಬರ್ತದ ಸರ್. ಅಲ್ಲಿ ನಮ್ಮ ಪರ್ ಅವರ್ 3,000 ಲೀಟರ್ ನೀರ್ ಇತ್ತು ಸರ್ ಬೋರ್ವೆಲ್ಕ. ನಮ್ದು 5,000 ಲೀಟರ್ ಹೆಡ್ಡಿನ ಮೋಟರ್ ಇತ್ತರಿ. 2,000 ಲೀಟರ್ ನೀರ್ ನಾವು ಅದೇ ಬೋರ್ವೆಲ್ದ ಬಿಟ್ಟು ಇವತ್ತಿನ ದಿನ 7 ವರ್ಷ ಐತ್ರಿ ಆ ಪಂಪ್ ಸುಟ್ಟಿಲ್ಲ ಸರ್ ಏನಾರು. ಇಂಥವೆಲ್ಲ ಸಣ್ಣ ಪುಟ್ಟ ಟೆಕ್ನಾಲಜಿಗಳು ಯೂಸ್ ಮಾಡಿಕೊಂಡು ನಾವು ಕೃಷಿ ಮಾಡ್ತಾ ಇದ್ದೇವೆ ಸರ್. ಈಗ ಕುಡಿ ಚೂಟ ಅದು ನಿಮ್ಮಲ್ಲಿ ಇನೋವೇಶನ್ ಮಾಡಿದೇವ್ರಿ 2010 ಅದು ಎಲ್ಲ ರೈತರು ಯೂಸ್ ಮಾಡಿದ್ರೆ ಸರ್. ಒಂದ್ 5 ವರ್ಷ ಆದ ಬಳಿಕ ಏನ್ ಹತ್ತಾರ ಸರ್ ರೈತರ್ರಿ, ನಾವು ಒಂದ್ ಆಳು ಒಯ್ದು ಕುಡಿ ಚೂಟ ಮುಂದ್ರಿ ಆ ಬ್ಯಾಟರಿ ಬ್ಯಾಕಪ್ ಬರ್ಲಾಗ್ಯದ್ರಿ, 3 ತಾಸೆ ಹೊಂಟದ. ಇದಕ್ಕೆ ಏನ್ರೆ ಮಾಡ್ರಿ ಅಂದಾಗ ನಾವೊಂದು ಸೋಲಾರ್ ಹೆಲ್ಮೆಟ್ ಮಾಡೀನಿ ಸರ್. ಸೋಲಾರ್ ಹೆಲ್ಮೆಟ್ ಮಾಡಿ ಸರ್. ಸೋಲಾರ್ ಹೆಲ್ಮೆಟ್ ಏನ್ ಕೆಲಸ ಮಾಡ್ತದ ಸರ್, ತಲೆ ಮೇಲೆ ಬಿಸಿಲು ಬರಲ್ರಿ ಸರ್. ಆ ಬ್ಯಾಟರಿ ಎನರ್ಜಿ ತಗೊಂಡು 3 ಗಂಟೆ ಬ್ಯಾಟರಿ ಬರೋದು, 9 ಗಂಟೆ ಬರ್ತದ ಸರ್. ಹಾ ಸರ್, ಆ ತರ ರೀ, ಅದು ಬಹಳ ಸಕ್ಸಸ್ ಆಗ್ಯದ ಸರ್. ಅದು ಈಗ ನಿಂಬೆ ಹಣ್ಣಿನ ವರ್ಗೀಕರಣ ಮಾಡಿದ ಸರ್, ಲೈಮನ್ ಗ್ರೇಡಿಂಗ್ ರೀ. ಈಗ ನಮ್ ನಿಂಬೆ ಅದು 3 ಎಕರೆ ಪ್ಲಾಟ್ ಅದ ಸರ್ ನಮ್ದು. ಈಗ 3 ಎಕರೆ ನಿಂಬೆದಾಗ ರೀ ಏನ್ ಪ್ರಾಬ್ಲಮ್ ಆಗತ್ತಿತ್ತು ಅಂದ್ರೆ, ಕೈಲಿಂದ ಆರಿಸಲ್ಕ ಲೇಬರ್ ಹೆಚ್ಚಿಗೆ ಹೋಲ್ಕತ್ತೀವಿ ಸರ್. ಅಂದ್ರೆ ಈಕ್ವಲ್ ಆಗಿ ಸೈಜ್ ತೆಗಲಾದ್ರಿ ಕಾಯ್ರಿ, ಕೆವಿಕೆದಾಗ ತೆಗಳಿ ಸರ್ ಹೇಳದ್ರಿ. ಈಗ ಲೈಮನ್ ಗ್ರೇಡಿಂಗ್ ಮಹಾರಾಷ್ಟ್ರದಾಗ ಅದೆಲ್ಲ 1-1.5 ಲಕ್ಷ ಅವರಿ. ನೀವೇನ್ರೆ ಒಂದು ಅದಕ್ಕೆ ಗ್ರೇಡಿಂಗ್ ಮಾಡ್ರಿ ಅಂತಂದಾಗ ನಾನೊಂದು ಮಾಡಿದೆ ಸರ್. 1,000 ರೂಪಾಯಿದಾಗೆ ಗ್ರೇಡಿಂಗ್ ಮಾಡೀನಿ ಸರ್. CPVC ಪೈಪ್ ತಗೊಂಡು ಈ ತರ ಬಳ್ಳಿ ಹೆಂಗಿರ್ತಾವಲ್ರಿ, ಹಿಂಗ್ ಮುಂದೆ ಹೋಗಿ ಹಿಂಗ್ ಅಡಲ್ ಮಾಡ್ಕೋತ ಹೋಗಿನ ಸರ್. ಅವು ಬೋಲ್ಟ್ ಸಿಸ್ಟಮ್ ಅವ ಸರ್, ಅವು ಕಾಯಿ ಯಾವ ಸೈಜ್ ಅವ ಅಲ್ಲೇ ಬೀಳ್ತಾವ ಸರ್. 3 ಗ್ರೇಡಿಂಗ್ ಆತಾವ ಸರ್, ಸಿಂಪಲ್ ನೀವು ಬುಟ್ಟಿಗಂಟ್ಲೆ ಬರ್ಕಬಹುದ್ರಿ, ಅಲ್ಲೇ ಗ್ರೇಡಿಂಗ್ ಆತಾವ ಸರ್, ಈಜಿ ಆಗ್ಯಾರ ಸರ್. ಈಗ ಸೋಲಾರ್ ಚಾಲಿತ ಜಲ ಕೃಷಿ ಸರ್, ಇವತ್ತಿನ ದಿನ ನಾವು ಭೂಮಿ ಇರ್ಲಾರ್ದವ್ರು ಕೃಷಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟ ಸರ್. ಅವ್ರನ್ನ ಒಂದು ಆಕಳು ಕಟ್ಟಿ ನಮ್ಮ ನ್ಯಾಚುರಲ್ ಹಾಲು ಕುಡಿಯಮ್ಮ ಉದ್ದೇಶ ಅದ ಸರ್ ಅವರಿಗೆಲ್ಲ. ಅದಕ್ಕೆಲ್ಲ ಹಸಿಮೇವು ಸಲುವಾಗಿ ಈ ಸೋಲಾರ್ ಚಾಲಿತ ಜಲ ಕೃಷಿ ಸರ್. ಇದು ಇದ್ರಾಗ ಮಣ್ಣದು ಬರಲ್ಲ ಸರ್, ಇದು ಹೊರಗಿದ ದೇಶ ತಂತ್ರಜ್ಞಾನ ಸರ್. ಈ ಕೃಷಿ ವಿಜ್ಞಾನ ಕೇಂದ್ರದಾಗ ನನಗೊಂದು ಯೂನಿಟ್ ಕೊಟ್ರಿ ಸರ್. ಬ್ಯಾರೆ ಕಡೆ ಎಲ್ಲ ಬೂಸ್ಟ್ ಹೊಂಟವ್ರಿ, ನಿಂಬಲ್ ಒಯ್ದು ಟೆಸ್ಟ್ ಮಾಡ್ರಿ ಅಂದ್ರಿ. ನನ್ನ ಬಲ್ ಒಯ್ದು ಹಾಕಿದಾಗ ಬೂಸ್ಟ್ ಹೊಂಟಿತ್ತು ಸರ್. ಅದು ಯಾಕಂತ ಕೇಳಿ ಸರ್, ನಂಬಲ್ಲಿ ಕರೆಂಟ್ ಒಂದು ತಾಸನಾಗ ಎರಡ್ ಸಲ ಮೂರ್ ಸಲ ಹೋಗಿ ಬಂದ್ರಿ, ಅದು ಹೆಚ್ಚಿಗೆ ನೀರ್ ಬಿದ್ದು ಸ್ಪ್ರೇ ಆಗಿ ಬೂಸ್ಟ್ ಹೊಂಟಿತ್ತು ಸರ್. ಇನ್ನೊಂದ್ ಪ್ರಾಬ್ಲಮ್ ರೀ, ಕರೆಂಟ್ ಹೋಯ್ತು ಅಂದ್ರೆ ಎರಡೆರಡು ಮೂರ್ ಮೂರ್ ತಾಸ ಕಡೆ ಹೋಗೋದು ಸರ್. ಇದು ಜಲಕೃಷಿಗೆ ಕರೆಂಟ್ ಹೋಗ್ಬಾರ್ದು ಸರ್ ಬಾರ್ ಬಾರ. ಅದ್ರ ಸಲುವಾಗಿ ನಾನೇನ್ ಮಾಡ ಸರ್, ಹಿಂಗಾದ್ರೆ ಇದಾಗಲ್ಲ ಅಂತ ಡಿಸಿ ಪಂಪ್ ಬಳಸ್ಕೊಂಡ್ರಿ ನಾವು, ಡಿಸಿ ಮೋಟರ್ ಬಳಸ್ಕೊಂಡು ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಹಚ್ಚೀನಿ ಸರ್. ಒಂದ್ 15,000 ರೂಪಾಯಿ ಎಕ್ಸ್ಟ್ರಾ ಆತದ ಸರ್. 28,000 ಯೂನಿಟ್ ಆದ್ರೆ ಒಂದ್ 15,000 ಸೋಲಾರ್ ಕನ್ವರ್ಟ್ ಮಾಡ್ತಾರೆ. ಬಹಳಷ್ಟು ರೈತರಿಗೆ ಕೊಟ್ಟಿನಿ ಸರ್ ನಾ. ಇವ್ ಯಾವ ಪೇಟೆಂಟ್ ತೋರ್ಲಾರ್ದಕ್ಕೆ ಇದೇ ಟೆಕ್ನಾಲಜಿ ಬೇರೆದವ್ರು ಯೂಸ್ ಮಾಡ್ಕೊಂಡು ಕೊಡಲ್ಗತ್ತಾರ ಸರ್. ಈಗ ನಮಗೇನದಾರ ಸರ್, ಪೇಟೆಂಟ್ ತೊಗೊಂಬದ್ರದಿಂದ ದುಡ್ಡು ಗಳಿಸೋದಿಲ್ರಿ ನಮಗ, ರೈತರಿಗೆ ಹೆಲ್ಪ್ ಆಗಲ್ಲ ಎಂಬಾದ್ರೆ. ಈಗ ಮಾಧ್ಯಮ ಮುಖಾಂತರ ಆಯ್ತು ನಿಮ್ ಮುಖಾಂತರ ಹಿಂಗ ಹೊಸ ಇನೋವೇಶನ್ ಹೇಳದಂದ್ರೆ ಬೇರೆ ಕಂಪನಿದವ್ರು ಮಾಡಿ ಕೊಡಲಕ್ ಸರ್, ರೈತರಿಗೆ ಹೆಲ್ಪ್ ಆಗಲಿ ಸರ್. ನಾವು ಪೇಟೆಂಟ್ ತಗೊಂಡು ಯಾವ್ದು ಇದು ಮಾಡಲ್ ಸರ್. ಅದು ಜಲಕೃಷಿದಾಗ ನಮಗ ಬಹಳ ಸಕ್ಸಸ್ ಆಗ್ಯದ ಸರ್. ಬಹಳ ರೈತರು ಯೂಸ್ ಮಾಡ್ಕೊಂಡ್ರ ಸರ್. ಇಲ್ಲಿ ಸಂಗಮೇಶ್ವರ್ ಕಾಲನಿದಾಗ ಒಬ್ಬರು ಫಾರ್ಮರ್ ಅಲ್ಲೇ ಸಿಟಿದಾಗ ಗುಡಿಯಾಗ ಇಟ್ಟಿಸಿಂದೆ ಅವ್ರ ಹಸುಗಳಿಗೆ ಕೊಟ್ಟು ತಿನ್ಸಲ್ಗತ್ತಾರ ಸರ್. ನಾವೇ ಮಾಡಿಕೊಟ್ಟಿದ್ದೇವೆ ಸರ್. ಜಲಕೃಷಿ ಅಂದ್ರೆ ನಾವು ಮೇವು ಬೆಳೆ ಸರ್. ಅದು ಈಗ ಭೂಮಿದಾಗ ಹಾಕದ್ರಿ, ಒಂದ್ ಮೂರ್ ತಿಂಗಳು ಎರಡು ತಿಂಗಳು ಬೇಕು ಸರ್. ಅಲ್ಲಿ ನೀರ್ ಹೆಚ್ಚಿಗೆ ಬೇಕಾಗ್ತದ ಸರ್. ಜಲಕೃಷಿ ಅಂದ್ರೆ ಒಂದ್ ಯೂನಿಟ್ ನಾಗ 72 ಟ್ರೇ ಬರ್ತಾವ ಸರ್. ಡೈಲಿ ನಿಮಗೆ ಒಂದ್ ಯೂನಿಟ್ ರನ್ ಮಾಡಿದ್ರಿ 45 ಕೆಜಿ ಮೇವು ಬರ್ತದ ಸರ್. 45 ಕೆಜಿ ಮೇವು ಆರಾಮಾಗಿ ಸಿಗ್ತದ ಸರ್ ನಮಗೆ. ಅದು ನೀವು ದೊಡ್ಡದನ್ನು ಮಾಡ್ಕೋಬಹುದು ಸರ್. ಅದಕ್ಕಿಂತ ಅದು ಹಸಿ ಮೇವ್ ರೀ ಸರ್, ಡೈರೆಕ್ಟ್ ಬೇರ್ಕೆ ಸಾತ್ ತಿಂತಾವ್ರ ಸರ್. ಅದು ಯೂನಿಟ್ ರೀ ಸರ್. ಅದು ಅದಕ್ಕೆ ಸೋಲಾರ್ ಕನ್ವರ್ಟ್ ಮಾಡಿನ ಸರ್. ಬಹಳ ರೈತರಿಗೆ ಕೊಡ್ತಾ ಇದ್ದೇನೆ ಸರ್. ಸರ್ ಈಗ ಬೆಳೆಗಳಿಗೆ ಈಗ ನಾವು ಜೀವಾಮೃತ ಅಲ್ಲಿ ಗೋಕೃಪಂತ ಅಲ್ಲಿ ಬಿಡ್ಲಕ್ ರೀ ಸರ್. ಒಂದ್ ವೆಂಚೂರಿ ಸಿಸ್ಟಮ್ ಅಂತ ಬರ್ತದ ಸರ್. ಆ ವೆಂಚೂರಿ ಮಾಡ್ಕೊಂಡಿದ್ದಾರೆ ಸರ್. ನಾ ಮೊದಲ ಅದು 8,000 ಮಾರ್ತಿರಿ ಸರ್. ಅದು ಅದು ಬರೇ ಒಂದ್ 5-6 ವರ್ಷದಿಂದ ಅದು 8,000 ಪೇಟೆಂಟ್ ತಗೊಂಡ್ ಮಾಡ್ದಾಗ್ರಿ. ನಾ 500 ರೂಪಾಯಿದಾಗ ರೆಡಿ ಮಾಡಿದ್ ಸರ್. ಆ ವೆಂಚೂರಿನೇ ನಮ್ಮ ಹೊಲದಾಗ ಹಾಕಿ ಕೆಲಸ ಮಾಡಿಸ್ತೀನಿ ಸರ್. ವೆಂಚೂರಿ ಅಂತಂದ್ರೆ, ವೆಂಚೂರಿ ಅಂದ್ರೆ ಏನ್ರಿ ಸರ್? ಈಗ ಜೀವಾಮೃತ ಗೋಕೃಪಾಮೃತ ಅದು ಒಂದ್ ಕಡೆ ಮಾಡಿರ್ತೇವೆ ಸರ್. ಪ್ರತಿ ಗಿಡಗಳಿಗೆ ನಾವು ಹೋಗಿ ಗಿಡಕ್ಕೆ ಮುಟ್ಟಿಸಬೇಕಾಗ್ತದಲ್ರಿ, ಅದು ನೀರಿನಾಗೆ ಮಿಕ್ಸ್ ಆಗಿ ಹೋಗ್ತದೆ ಸರ್. ಅದ್ರದೊಂದು ಏನಾಗ್ತದ ಸರ್, ಎರಡು ವಾಲ್ ಬರ್ತಾವ ಸರ್. ಅದು ಒಂದ್ ವಾಲ್ ಕೆಳಗಿಂದ ಬಂದಿಟ್ಟು ಮ್ಯಾಲಿಂದ ವೆಂಚೂರಿ ಮುಖಾಂತರ ನೀರ್ ಹೋದಾಗ್ರಿ, ಕಲ್ಚರ್ನು ತೋಣ ಹೋಗ್ತದೆ ಸರ್ ಬ್ಯಾರಲ್ದಂದ್ರೆ. ಅದಕ್ಕೆ ವೆಂಚೂರಿ ಅಂತಾರ ಸರ್. ಅದು ಕೆಲವೊಂದು ಮೋಟರ್ಗಳು ತಾಕತ್ ಹೆಡ್ ಹೆಚ್ಚಿಗಿದ್ದು ಅಂದ್ರೆ ಜೊಕ್ಕೊಂಡು ಹೋಗ್ತೀವಿ ಸರ್. ಕೆಲವೊಂದು ಮೋಟರ್ದಾಗ ಅದು ಹೆಡ್ ಕಮ್ಮಿ ಇತ್ತಂದ್ರೆ ಮಿಕ್ಸ್ ಸರಿಯಾಗಿ ಆಗ್ತಿದ್ದಿಲ್ಲ ಸರ್. ಅದ್ರ ಬದಲಾಗಿ ಈಗ ರೀಸೆಂಟ್ ಆಗಿ ಒಂದು ಸೋಲಾರ್ ಮೇಲ್ ಮಾಡಿನ ಸರ್. ಅದು ಅದು ಒಂದ್ 4,000 ರೆಡಿ ಆಗ್ತದೆ ಸರ್. ಬಹಳ ಚೆನ್ನಾಗದ ಸರ್. ನಾವು ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಿ ಅದು 1/2 HP ಮೋಟರ್ ಕೆಲಸ ಮಾಡ್ತದೆ ಸರ್. ಅದು ಸೋಲಾರ್ ಮೇಲಿಂದ್ರಿ. ಅದೇ ವೆಂಚೂರಿ ಡೈರೆಕ್ಟ್ ಕೊಡ್ಬಹುದು ಸರ್. ಈಗ ರೈತರಿಗೂ ಇನ್ನೊಂದ್ ಹೇಳಲ್ಗತ್ತೀನಿ ಸರ್. ಬಗಲ್ ಸ್ಪ್ರೇ ಮಷಿನ್ ಬರ್ತಾವಲ್ ಸರ್, ಆ ಡಬಲ್ ಮೋಟರ್ ಇದ್ದೀವ್ರಿ. ಆ ಡಬಲ್ ಮೋಟರ್ದು ನೀವು ಮುಂದಿನ ಚಡಿ ತೆಗೀರಿ, ಒಂದು ಡ್ರಿಪ್ಪಿಂದು ನೌಜಲ್ ಎಲ್ಲಿ ಇದು ಬರ್ತದ ಕನೆಕ್ಟ್ ಮೇನ್ ಲೈನಿಗೆ, ಅಲ್ಲಿ ಹಚ್ಚರಿ. ನೀವು ಏನಾರೇ ಗಿಡಗಳಿಗೆ ಗೊಬ್ಬರ ಜೀವಾಮೃತ ಯಾವ್ದನ್ನ ಕೊಡ್ಬೇಕಾಯ್ತಂದ್ರೆ ಬಗಲ್ ಪಂಪಿನಾಗ ಹಾಕ್ರಿ, ಅದು ಆನ್ ಮಾಡ್ರಿ, ಅದ್ರಾಗ ತಾನೇ ಮಿಕ್ಸ್ ಆಗಿ ಹೋಗ್ತು ಅಂತ ಅದನ್ನು ಹೇಳಲ್ಗತ್ತೀನಿ ಸರ್. ಅದು ಲೇಟೆಸ್ಟ್ ಮತ್ತೆ ಅದಕ್ಕೆ ಮಾಡಿಫೈ ಮಾಡಿನ ಸರ್. ಇವೆಲ್ಲ ಅಷ್ಟು ಇನೋವೇಶನ್ ನಮ್ಮಲ್ಲಿ ನೋಡ್ಲಿಕ್ಕೆ ಸಿಗ್ತಾವ ಸರ್. ಇನ್ನೊಂದೇನಾಗ್ತದೆ ಸರ್, ಈಗ ರೈತರು ಹಿಂದಕ್ಕೆಲ್ಲ ನೋಡ್ತಿದ್ರಿ ಸರ್, ನೀವು ಹಗ್ಗಗಳೆಲ್ಲ ಕೈಲಿಂದ ಮಾಡ್ತಿರಿ ಸರ್. ಕೈಲಿಂದ ಹೊಸ್ತು ನಾರ್ಗೀರ್ ಮಾಡಿ ಈಗ ಅದೆಲ್ಲ ಬಿಟ್ಟಾರ ಸರ್. ಈಗ ಇಲ್ಲಿ ಸಿಟಿಗೆ ಬರೋದು ಹಗ್ಗ ತಗೊಂಡೋಗೋದ್ರಿ, ಅದು ದುಬಾರಿ ಆಲ್ಗತ್ತ ಸರ್. ಮತ್ತ ಕೆಲವೊಂದು ಊರಾಗ ಹಗ್ಗ ಮಾಡೋರ್ ಬರ್ತಾರ ಸರ್, ಅವ್ರ ಕೈಲಿಂದ ಮಾಡಿಸ್ತಾರೆ. ಆ ಮಷಿನ್ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಒಂದ್ 6,000-7,000 10,000 ಬೀಳತ್ತ ಸರ್. ನಾನೇನ್ ಮಾಡೀನಿ ಸರ್, ಬರೇ ಒಂದ್ ರೂಪಾಯಿನೂ ಖರ್ಚು ಇರ್ಲಾರ್ದಂಗ ಒಂದ್ ಕಟ್ಟಿಗೆ ಹಲಿಗೆ ತಗೊಂಡು ಅದಕ್ಕೆ ಮೂರ್ ಹೋಲ್ ಹೊಡೆದು ಕೇಸಿನ್ರಿ, ಮೂರು ಹೈ ಟೆನ್ಷನ್ ವೈರಿಂದು ವೈರ್ ಕೂಡ್ಸಿನಿ ಸರ್. ಗಿರ್ಮಿಟ್ ತರಾರಿ, ಅದರದು ಗೇರ್ ಇರ್ತದ ಸರ್, ಸ್ವಲ್ಪ ಸ್ಪೀಡ್ ತಿರುಗುತ್ತದ್ರಿ, ನಮ್ ಸ್ವಲ್ಪ ಸ್ಲೋ ಆಗ್ತದ ಸರ್. ಅಂದ್ರೆ ನಾವು ಒಂದ್ ತಾಸನಾಗ ನಮ್ ಆರ್ ತಿಂಗಳಿಗೆ ಎಷ್ಟು ಬೇಕಾಗೋ ಸಗ್ಗ ನಾವು ಮನೆಗೆ ತಯಾರು ಮಾಡಬಹುದು. ಈಸಿಯಾಗಿ ಆತಾವ ಸರ್, ಸರಳವಾಗಿ ಆತಾವ್ರಿ. ಅದು ಬಿಟ್ಟು 1,000-2,000 ಕೊಟ್ಟು ಇಲ್ಲಿ ಹಗ್ಗ ಒಯ್ತಾರ್ರಿ. ಇಲ್ಲಿ ಹಗ್ಗ ಹೆಂಗ್ ತಯಾರು ಮಾಡ್ತಾರಂದ್ರಿ, ಅಲ್ಲಿ ಅಲ್ಲಿ ಛತ್ತಿನ ಕಾಂಟ್ರಾಕ್ಟ್ ಕೆಲಸ ನಡೆದಿರ್ತದಲ್ರಿ, ಅಲ್ಲೆಲ್ಲ ವೇಸ್ಟ್ ಆಗಿ ಇವು ಬಿಸಿಲು ತಿಂದಿವು ಚೀಲಗಳದಿಂದ ಮಾಡಿರ್ತಾರ ಸರ್. ನಮ್ ಹಗ್ಗದೊಡ್ಡ ತಾಳಿಕಿನೂ ಬರಲ್ಲ ಸರ್. ಅವು ಈಸಿ ಮನ್ಯಾಗ ಮಾಡ್ಕೋಬಹುದು ಸರ್, ಅದನ್ನು ಮಾಡ್ಕೊಂಡೇನ್ ಸರ್. ಈಗ ಇನ್ನೊಂದ್ ಸರ್, ನಾವು ಎಲ್ಲಾ ಕಡೆ ರೈತರು ಏನ್ ಮಾಡಲ್ಗತ್ತಾರಿ, ಜಾಸ್ತಿ ರಾಸಾಯನಿಕ ಬಳಸಿ ವಿಷ ಮಾಡಲ್ಗತ್ತಾರಲ್ರಿ, ಅದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಈಗ ರೈತರಿಗೂ ಈಗ ಬೆಳೆ ಮೇಲೆ ರೋಗ ಬಂದ ಕಂಟ್ರೋಲ್ ಮಾಡ್ಲಕ್ ಒಂದ್ ಬೇಕಲ್ ಸರ್ ಅಸ್ತ್ರ ಅವರಿಗೆ. ನಾವು ಸೋಲಾರ್ದು ಲೈಟ್ ಟ್ರ್ಯಾಪ್ ಮಾಡ್ಕೊಂಡಿನ್ ಸರ್, ನಾನೇ ತಯಾರು ಮಾಡಿ ಬಹಳಷ್ಟು ರೈತರಿಗೆ ಕೊಟ್ಟಿನ್ ಸರ್, ಹೊರಗೂ ಸಿಗ್ತಾವ ಸರ್. ಈ ಲೈಟ್ ಟ್ರ್ಯಾಪ್ ಏನ್ ಮಾಡ್ತದ ಸರ್, ಆ ಪತಂಗ ಏನ್ ಬರ್ತದ ನೋಡ್ರಿ ಸರ್, ರಾತ್ರಿ ಹೊತ್ತನಾಗ ಪತಂಗ ಬಂದು ಗಿಡಗಳ ಮೇಲೆ ಅವೆಲ್ಲ ಹೂವಿನ ಮೇಲೆ ತತ್ತಿ ಇಟ್ಟಾಗೆ ಕೀಡೆಗಳು ತಯಾರಾಗ್ತಾವ ಸರ್. ಆ ಡೈರೆಕ್ಟ್ ಪತಂಗಿ ಆಕರ್ಷಣೆ ಆಗ್ತದೆ ಸರ್. ಅದರದಿಂದ ನಾವು ಮುಂಚೂಸೇನೆ ಗೊತ್ತಾತ ಸರ್ ಈ ಯಾವ ಮುಂದೆ ಕೀಡೆ ಬರ್ತಾವ ಟ್ರ್ಯಾಪ್ ನಾವು ಏನ್ ಮಾಡ್ತೇವೆ ಸರ್ ಅವ್ರದ್ದೆಲ್ಲ ನಮಗೆ ಯಾವ ಪತಂಗ ಯಾವ ಹುಳ ಬರ್ತಾವ ಅಂತ ಗೊತ್ತಾಗಲ್ರಿ. ಅದ್ರ ಫೋಟೋ ಹೊಡೆದು ಈ ಸೈಂಟಿಸ್ಟ್ಗಳಿಗೆ ಕಳಿಸ್ತೇವ್ರಿ, ಕೇವಿಕೆ ಕಳಿಸ್ತೇವ್ರಿ, ಅವ್ರು ಇದು ಇದಕ್ಕೆ ಬರ್ತದ ಅಂತೇಳಿ ಹೇಳ್ತಾರೆ ಸರ್. ಕೆಲವೊಂದು ಮಿತ್ರ ಕೀಟಗಳು ಶತ್ರು ಕೀಟಗಳು ಅದ್ರದ್ದೆಲ್ಲ ಮಾಹಿತಿ ಕೊಡ್ತಾರೆ ಸರ್ ನಮ್ಗೆ. ಹಂಗಾಗಿ ಅವ್ರು ಲೈಟ್ ಟ್ರ್ಯಾಪ್ ಮೊದಲು ಬೆಳತನ ಚಾಲು ಇಡ್ತಿದ್ದಾವ ಸರ್, ಈಗ 10 ಗಂಟೆಗೆ ಬಂದಾಗ ಅಪ್ಲೈ ಮಾಡಿ ಸರ್. ಅಂತವು ಯೂಸ್ ಮಾಡೋದ್ರಿಂದ ನಾವು ನ್ಯಾಚುರಲ್ ಆಗಿ ಬೆಳೆ ಕಂಟ್ರೋಲ್ ಮಾಡಬಹುದು ಸರ್. ಈಗ ಲೈಟ್ ಟ್ರ್ಯಾಪ್ನು ಮಾಡ್ಕೊಂಡಿನ ಸರ್ ನನ್ನ ಬಳಿ, ಬೇರೆ ರೈತರಿಗೂ ಕೊಟ್ಟಿನಿ ಸರ್ ಬಹಳಷ್ಟು. ಈಗ ಇನ್ನೊಂದು ಹೇಳ್ಬೇಕಂದ್ರೆ ಸರ್ ನಿಮಗ ಮಂಗೆಗಳದ್ದು ಬಹಳ ಕಾಟ ಸಿಕ್ಕಾಪಟ್ಟಿ ಕಾಟ ಅದಾರೆ. ಅದು ಮಂಕಿ ಗನ್ ಅಂತ ಮಾಡ್ಕೊಂಡಿದ್ದಾವ ಸರ್. ಅದು ನಾವು ಬಾಡಿ ಸ್ಪ್ರೇಯರ್ ಹೊಡೆದ ಕೇಸಿಂದ ಆರಾಮಾಗಿ ಮಂಗೆಗಳು ಕಂಟ್ರೋಲ್ ಮಾಡಬಹುದು ಸರ್ ನಾವು ಅದ್ರ ಮೇಲ್ರಿ. ನಮ್ ಕಡೆ ಎಲ್ಲ ಅದ್ರ ಮೇಲಿಂದ ಕಂಟ್ರೋಲ್ ಮಾಡ್ತೇವ ಸರ್. ಅದು ರೈತರಿಗೂ ಬಹಳಷ್ಟು ಮುಟ್ಟಿಸಿನ ಸರ್ ಅದು. ಈಗ ಇದ್ರದ ಸರ್ ರೇಷ್ಮೆ ಬೆಳೆಗಾರರ ಮೇಲೆ ಒಂದು ಇನೋವೇಷನ್ ಮಾಡಿನ ಸರ್. ರೇಷ್ಮೆ ಗೂಡಿನ ಮೇಲೆ ಸುಣ್ಣ ಹೊಡಿತಾರ ಸರ್, ಅದು ಅರಬಿ ಕಟ್ಕೊಂಡ್ರಿ. ಅವು ಟ್ರೇಗಳು ಒಂದ್ರ ಮೇಲೆ ಒಂದಿರ್ತಾವ್ರಿ, ಹೈಟ್ ಇರ್ತಾವ್ರಿ. ಆ ಸುಣ್ಣ ಹೊಡೆಯೋದು ಸ್ವಲ್ಪ ತ್ರಾಸ ಆತು ಅಂತ ರೈತರು ಹೇಳ್ದಾಗ್ರಿ, ನಾವು ಅದಕ್ಕೊಂದು ಬೋರೋದು ಇದು ತೋಣಿನ ಸರ್, ಸ್ಪ್ರೇ ಮಾಡೋದು ಮೆಷಿನ್ದಾಗೆ ಅದು ಬಿಚ್ಚಿ ನನಗೆ ಬೇಕಾದಂಗೆ ಮಾಡ್ಕೊಂಡು ಮ್ಯಾಲ ಸುಣ್ಣ ಹೋಗಪ್ಲೆ ಮಾಡಿನ ಸರ್. ಅದು ವಾಲ್ ಮಾಡಿನ ಸರ್, ಆ ವಾಲ್ ಚಾಲು ಮಾಡಿ ಇಲ್ಲಿ ಬಗಲಿಗೆ ಒಂದು 12 ವೋಲ್ಟ್ ಮೋಟರ್ ಇದು ಹಾಕೊಂಡ್ರಿ, ಅದು ಆನ್ ಮಾಡಿದ್ರೆ ಆಯ್ತು ಸರ್. ನಾವು ಒಂದು ಮೂಲೆಗೆ ರೇಷ್ಮೆ ಶೆಡ್ 50x50 ಇದ್ರು ಒಂದೇ ಮೂಲೆಗೆ ನಿಂತು ಇಡೀ ಸುಣ್ಣ ಹೊಡಿಬಹುದು ಸರ್. ಅಂತದನ್ನು ಟೆಕ್ನಾಲಜಿ ಮಾಡಿನ ಸರ್, ಬೇರೆ ರೈತರಿಗೂ ಕೊಟ್ಟಿನ ಸರ್. ಅದು ಬಹಳ ಸರಳ ಆತ ಸರ್. ಅದು ಹಂಗೆ ನೋಡ್ರಿ ಸರ್, ಈಗ ಜೀವಾಮೃತ ಗೋಕೃಪಾಮೃತ ತಯಾರು ಮಾಡಲಿಕ್ಕೆ ಫಾರ್ಮರ್ಗಳನ್ನೂ ಎಲ್ಲ ರೆಡಿ ಇರ ಸರ್. ಆದ್ರೆ ಇಲ್ಲಿ ಒಂದೇನ್ ಸಮಸ್ಯೆ ಹೊಂಟಿತ್ತಂದ್ರೆ ಸರ್, ಯಾವ ಪಂಚಗವ್ಯ ಆಗಲಿ ಯಾವುದೇ ತಯಾರು ಮಾಡಬೇಕಾದ್ರೆ ಸರ್, ವೇಸ್ಟ್ ಡಿಕಾಂಪೋಸ್ಟ್ ಇದು ನಿಮಗ್ ಗೊತ್ತಿದ್ದಂಗ ನಮಗ್ ಗೊತ್ತಿದ್ದಂಗ ಅವು ಜೀವಾಣುಗಳು ಉತ್ಪಾದನೆ ಹೆಚ್ಚಿಗೆ ಆತಾವ ಸರ್. ಯಾವಾಗ್ರಿ ನಾವು ಕ್ಲಾಕ್ ವೈಸ್ ತಿರುವುದಾಗಿ ಅವು ಏನಾಗ್ತದ ಸರ್, ಈಗ ಊರಾಗ ರೆಡಿ ಮಾಡಿ ಹೊಲಕ್ ಒಯ್ದು ಹಾಕೋದಾಗಲ್ಲ ಸರ್. ಈಗ ಕೆಲವೊಬ್ರು ಸಿಟಿದಾಗೆ ಮನಿ ಮಾಡಿರ್ತಾರ್ರಿ, ಹೊಲದಾಗ ತೋಟದಾಗ ಮಾಡಿದ್ರೆ ಬೆಳಿಗ್ಗೆ ಸಾಯಂಕಾಲ ಆಳುಗಳಿಗೆ ಹೇಳಿದ್ರು ಅವ್ರು ಕರೆಕ್ಟ್ ಆಗಿ ತಿರುವಲ್ ಸರ್. ಅದ್ರ ಸಲುವಾಗಿ ನಾನೇನ್ ಮಾಡೀನಿ ಸರ್, ಒಂದು 7.5 ಸಾವಿರ ಖರ್ಚೆ ಬರ್ತಾರೆ. ವಾದರ್ಸ್ ತೆಗಳಿ ಸರ್ ಹೇಳ್ದಾಗ ಇದು ಇನೋವೇಷನ್ ಮಾಡೀನಿ ಸರ್. ಹೊಸಾದ್ರೆ ಈಗ ಸಾಕಷ್ಟು ರೈತರಿಗೂ ಕೊಟ್ಟಿದ್ದಾವ ಸರ್. ಇದು ಹೆಂಗ್ ಮಾಡ್ತದ ಅಂದ್ರೆ ಸರ್, ನಾವು ಟೈಮರ್ ಮಾಡೀನಿ ಸರ್. ಅದು ನೀವು ಬೆಳಿಗ್ಗೆ ಸಾಯಂಕಾಲ ಟೈಮ್ ಸೆಟ್ ಮಾಡಿದೆ ಅಂದ್ರೆ 2 ಸಲ ತಿರುತ್ತ ಸರ್. ಕೃಷಿ ವಿಜ್ಞಾನ ಕೇಂದ್ರದಾಗ ಹಾಕಿನ ಸರ್. ಇದು ಡ್ರಮ್ಗಳಿಗೆ ತಿರುವುದು ಒಂದೇ ಕಲ್ಚರ್ ರೀ ಸರ್, ಒಂದೇ ಕನೆಕ್ಷನ್ ಮಾಡಿನ ಸರ್. ಅದು ಎಲ್ಲಾ ಕಲ್ಚರ್ಗಳಿಗೆ ಆಟೋಮೆಟಿಕ್ ಆಗಿ ತನ್ನ ಪಾಡಿ ತಾ ಬೆಳಿಗ್ಗೆ ಸಾಯಂಕಾಲ ತಿರುತ್ತ ಸರ್. ನಾವು 1,000 ಲೀಟರ್ ಇದ್ರೂ ತಿರುತ್ತ ಸರ್. ಇದ್ರದಿಂದ ಬೆನಿಫಿಟ್ ಏನದ ಅಂದ್ರೆ ಸರ್, ಕರೆಕ್ಟ್ ಆಗಿ ಜೀವಾಣುಗಳು ಉತ್ಪಾದನೆ ಆಗ್ತಾವ್ರಿ. ಅದು ರೈತರಲ್ಲಿ ಹಾಕಿದ್ರು ರಿಸಲ್ಟ್ ಚೆನ್ನಾಗಿ ಬರ್ತದೆ ಸರ್. ಇವ್ರು ಕರೆಕ್ಟ್ ಆಗಿ ಅದು ತಿರುವಲಾರ್ದಕ್ಕ ಮಾಡ್ಲಾರ್ದಕ್ಕ ಇವೇನ್ರಿ ನಮಗ ಚೆನ್ನಾಗಿ ಬೆಳೆ ಇದು ಬಂದಿಲ್ಲ ಅಂತ ಹೇಳ್ತಾರಲ್ರಿ, ಇದು ಕರೆಕ್ಟ್ ಆಗಿ ಹೊಂಟ ಸರ್. ಬಹಳ ರೈತರು ಇದು ನನಗೆ ಕರೆ ಮಾಡಿ ಸೋಯಿ ಒಳಗಾಗ್ತದೆ ಸರ್. ಮತ್ ಇನ್ನೊಂದ್ರಿ ನ್ಯಾಚುರಲ್ ಕರೆಂಟ್ ಸರ್, ನಾ ಯಾವೇ ಇನೋವೇಷನ್ ಮಾಡಿದ್ರು ಸೂರ್ಯ ಮೇಲೆ ಸರ್, ಸೋಲಾರ್ ಎನರ್ಜಿ ನೇರ್ ಸರ್, ಫ್ರೀ ಎನರ್ಜಿ ಸರ್. ಮುಂದಿನ ದಿನ ಎಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗೋದ ಸರ್. ಪ್ರತಿಯೊಂದು ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೊಂಡೆ ಮಾಡಿನ ಸರ್. ಇಂಥವ್ ಆಗ್ಲೇ ಈಗ 25-26 ಇನೋವೇಷನ್ ಮಾಡಿನ ಸರ್. ಈಗ ಸದ್ಯ 24 ಇನೋವೇಷನ್ ನನ್ನ ಬಳಿ ಯಾವಾಗ್ಲೂ ನೋಡ್ಲಿಕ್ಕೆ ಸಿಗ್ತಾವ ಸರ್. ಅಂದ್ರೆ ನಿಮ್ಮ ತೋಟಕ್ಕೆ ಬಂದ್ರೆ ಅದನ್ನ ಎಲ್ಲ ಸಿಗ್ತಾವ ಸರ್, ಎಲ್ಲರಿಗೂ ತೋರಿಸ್ತೇವೆ ಸರ್. ಸಾಕಷ್ಟು FTO ಸಂಘನವರು ಎಲ್ಲ ರೈತರ ಅಲ್ರಿ, ಪ್ರತಿಯೊಬ್ಬರು ಬಂದು ನೋಡ್ಕೊಂಡು ಮತ್ತೆ ನಂಬಲ್ಲಿ ಇದ್ದಂತ ಸಾಮಾನುಗಳನ್ನು ತಗೋತಾರೆ ಸರ್. ಇವತ್ತಿನ ದಿನ ಡೈರೆಕ್ಟ್ ಆಗಿ ರೈತರಿಗೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ನಮ್ದು 3 ಎಕರೆ ನಿಂಬಿ ಅದಾರೆ, ಅದರದಿಂದ ಚೆನ್ನಾಗಿ ಆದಾಯ ಬರ್ತದೆ ಸರ್. ಈಗ ನಾವು 4 ಜನ ಅಣ್ಣತಮ್ಮರು ಸರ್, ಎಲ್ಲರೂ ಕೂಡೇ ಇದ್ದೇವೆ ಸರ್. ಈಗ ಇನ್ನೊಂದಂದ್ರೆ ಎಲ್ಲರೂ ಕೈ ಕಲಿಸಿದ್ರೆ ಒಂದು ತಾಳೆ ಬಡಿಲಿಕ್ಕೆ ಆತ ಸರ್. ಹಂಗಾಗಿ ಎಲ್ಲರೂ ಸಹಕಾರ ಅದ ಸರ್. ಅದು ಅದರದಿಂದ ನಾವು ಕೃಷಿದಾಗ ಏನಾರ ಹೊಸ ಸಂಶೋಧನೆ ಮಾಡಿ ಮ್ಯಾಲ್ ಬರ್ಲಿಕ್ಕಾಗ್ತದ್ರಿ. ನಮ್ದು ಉದ್ದೇಶ ಏನದ ಅಂದ್ರೆ ನಮ್ ಇನ್ನೊಬ್ಬರು ರೈತರು ಒಂದ್ 5-5 ಚೀಲ ಬೆಳಿಲಪ್ಪ ಅಂದ್ರೆ ಆ ರೈತರ ಕಷ್ಟ ಏನದ ಅದ್ರ ಮೇಲೆ ಇನ್ನೋವೇಷನ್ ಮಾಡಿ ಎಲ್ಲ ರೈತರಿಗೆ ಮುಟ್ಟಿಸ್ಕೊಂಡಿನಿ ಸರ್. ನೋಡ್ರಿ ಶಾಣಬಸಪ್ಪ ಅವರು, ನೀವು ಕಳೆದ ಒಂದು 10-15 ವರ್ಷಗಳಿಂದ ಈ ಒಂದು ಏನು ಸಂಶೋಧನೆ ಮಾಡ್ತಾ ಇದ್ದೀರಿ, ರೈತರ ಸಲುವಾಗಿ ಇಷ್ಟೆಲ್ಲ ಉಪಕರಣ ಮಾಡಿದ್ರಿ, ಸಾಧನ ಮಾಡಿದ್ರಿ, ಆಮೇಲೆ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಮಾಡಿ ರೈತರಿಗೆ ಬಹಳ ಸಹಕಾರ ನೀಡಿದ್ದೀರಿ ಇಲ್ಲಿ ತನಕ. ಅಂದಾಜು ನಿಮ್ಮ ಲೆಕ್ಕದ ಪ್ರಕಾರ ಎಷ್ಟು ಜನ ರೈತರು ನಿಮ್ಮಿಂದ ಇಂಥ ಒಂದು ಏನು ಸಂಶೋಧನೆಗಳಾದವಲ್ಲ ಇದ್ರ ಉಪಯೋಗ ತಗೊಂಡಾರಂತೆ ಸರ್? ಇದು 1,000 ಗಂಟ್ಲೆ ಅದ ಸರ್. ನನ್ನ ಬಳಿ ಡೈರಿದಾಗ ಲಿಸ್ಟ್ ಇದ್ದಿದ್ ಸರ್. ನಂದಿಂದ ಸೀದಾ ಇದು ಮಾಡಿದ ಅಂದ್ರೆ ಒಂದು 10,000 ರೈತರ ಮೇಲೆ ಅದ ಸರ್. 10,000 ಎಲ್ಲೆಲ್ಲಿ ರೈತರು ಅಂದಾಜು ಹೇಳ್ಬೋದು? ಎಲ್ಲಾರಿ ಸರ್, ಎಲ್ಲ ಕಡೆದವ್ರ ಸರ್. ಚಿಂಚೋಳಿ ಅದಾರ ಸರ್, ಇಡೀ ನಮ್ ಕರ್ನಾಟಕ ತುಂಬಾ ಅದಾರಿ, ಮತ್ತೆ ಆಂಧ್ರದಾಗೂ ಕೊಟ್ಟಿದ್ದಾವ ಸರ್. ನಮ್ ಸೋಲಾರ್ ಫೆನ್ಸಿಂಗ್ ಬಹಳ ಒಡೆಯದ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಸೋಲಾರ್ ಫೆನ್ಸಿಂಗ್

ಮಿನಿ ಮಾಹಿತಿ ಕೇಳಿದ್ರಿ. ಕೇಳುಗರೆ, ಇದೊಂದು ಪ್ರಕಟಣೆ. ಎಸ್ಸಿ ಎಸ್ಪಿ ಅಥವಾ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪರಿಶಿಷ್ಟ ಜಾತಿಯ 292 ಮತ್ತು ಪರಿಶಿಷ್ಟ ಪಂಗಡದ 162 ಅಭ್ಯರ್ಥಿಗಳಿಗೆ ಪ್ರವಾಸೋದ್ಯಮ ಅಥವಾ ಆತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. 2024-25 ಸಾಲಿನಲ್ಲಿ ಎಸ್ಸಿ ಎಸ್ಪಿ ಅಥವಾ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರವಾಸೋದ್ಯಮ ಅಥವಾ ಆತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಆತಿಥ್ಯ ಕ್ಷೇತ್ರದ ಸಂಸ್ಥೆಗಳಾದ ಫುಡ್ ಕ್ರಾಫ್ಟ್ ಇನ್ಸ್ಟಿಟ್ಯೂಟ್ ಮೈಸೂರು ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇವರ ಮೂಲಕ ವಸತಿ ಸಹಿತ ತರಬೇತಿ ಕಾರ್ಯಕ್ರಮವನ್ನು ಜಾರಿಗೊಳಿಸಲು ನಿರ್ಧರಿಸಲಾಗಿದ್ದು ದಿನಾಂಕ 13/6/2025 ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. 277-848 ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08-4-7-2. ಪ್ರಕಟಣೆ ಕೇಳಿದ್ರಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಈಗ ತಂಗ್ಯಮ್ಮ ಎಲ್ ಕಾಂಬ್ಳೆ ಮತ್ತು ಸಂಗಡಿಗರಿಂದ ಒಂದು ಸಂಪ್ರದಾಯದ ಪದ. ಚೇಕ ಚನವ ಸವಣ್ಣ ಹಿಡ ತಂದ ಕೋಲೆ ಗುರವೇನ ಮಠದಾಗ ಸಾಡತೆ ಸಾಕರಿ ಕೊಟ್ಟಿ ಪ್ರಸಾದಕ ಸಾಕಂಡ ಕೋಲೆ ಸಾಕರಿ ಕೊಟ್ಟ ಪ್ರಸಾದಕ ಸಾಕೊಂಡ ಕೋಲೆ ಹಂಗೆ ಮುಂಡ ಸೇವೈದ ತಂಗೆ ಕೈಯಲೆ ಕ್ವಾಟ ಮಡದಿಗೆ ನೇರ ವ್ಯಾರ ಸಂದ ಕೋಲೆ ಮಡದಿಗೆ ನೀರ ವ್ಯಾರ ಸಂದ ಕೋಲೆ ಹಣ ತಂದೆದ ಪ್ರಸಾದ ಹಿಂದ ಕೆಲ ಮಡಲೆಂದ ನಿಂಗ ಕಾತೋರೆ ಸಲಸಳ ಕೋಲೆ ಲಿಂಗ ಕಾತೋರೆ ಸಲಸಳ ಕೋಲೆ ಒಂದೇ ನಂಬರ ಒಂದೇ ತಿಂಗಳನಾಗೆ ಒಂದರಾಗೇನ ಬಗಸಳ ಕೋಲೆ ಒಂದರಾಗೇನ ಬಗಸಳ ಕೋಲೆ ಯಾಡೆ ನಂಬರ ಯಾಡೆ ತಿಂಗಳನಾಗೆ ಖಡ್ಡೆಯ ಬಳಿಯ ಕಯ ತುಂಬ ಕೋಲೆ ಕಡ್ಡೆಯ ಬಳಿಯ ಕಯ ತುಂಬ ಕೋಲೆ ಕಡ್ಡೆಯ ಬಳಿಯ ಕಯ ತುಂಬಿಡುವೆ ಕಂತ ನಾರೇ ನಾಗಮ್ಮ ಬಗಸಳ ಕೋಲೆ ಕೊರೆ ಮೂರೆ ದಿನ ಬರ ಮೂರು ತಿಂಗಳಾಗೆ ಮೂಡಲ ಹರಿಯ ತಿಳಿ ನಿರ ಕೊಲೆ ಮೂಡಲ ಹರಿಯ ತಿಳಿ ನಿರ ಕೊಲೆ ಮೂಡಲ್ಲ